ಅಂಥದ್ದೇ ಮಣ್ಣೈತಿ. ರೆಡ್ ಲೋಮಿ ಲ್ಯಾಂಡ್ ಸಾಯಿಲ್ ಅಂತಂದ್ರೆ ಮರಳು ಮಿಶ್ರಿತ ಕೆಂಪು ಗೋಡು ಮಣ್ಣು ಅಂತ ತಿಳ್ಕೊಂಡಂತ ಅದಕ್ಕೆ ಕರೀತಾರೆ. ಇದು ಭಾಳ ಸೂಕ್ತವಾದದ್ದು ಹಾರ್ಟಿಕಲ್ಚರ್ ಕ್ರಾಪ್ಸನ್ನು ಬೆಳೀಲಿಕ್ಕೆ. ಅದರ ಜೊತೆಗೆ ಈ ಎಲ್ಲಿ ಕೊಳವೆ ಬಾವಿಗಳ ಮೂಲಕವಾಗಿ ಆಮೇಲೆ ಕೆರೆಗಳ ಕೃಷಿ ಹೊಂಡಗಳ ನೀರನ್ನು ಎತ್ತಿ ಸ್ಪ್ರಿಂಕ್ಲರ್ ಮೂಲಕ ನೀರಾವರಿ ಮಾಡುವ ಮೂಲಕವಾಗಿ ಅದನ್ನು ತೋಟಗಾರಿಕೆಯನ್ನು ನಾವು ಅಭಿವೃದ್ಧಿಪಡಿಸಬಹುದು. ಇದಕ್ಕೆ ಜ್ವಲಂತ ನಿದರ್ಶನಗಳು ಕೂಡ ಅದಾವು. ಈಗ ಉದಾಹರಣೆಗೆ ಯಲಬುರ್ಗಿಯಿಂದ ಸುಮಾರು 6-8 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದಿಷ್ಟು ಹಳ್ಳಿಗಳು, ನಿಟ್ಟಾಲಿ ಅಂತ ಅನ್ಬೋದು, ಬೆಣಕಲ್ ಅನ್ಬೋದು, ಆಮೇಲೆ ಮಸಭಂಚಾಳ ಅನ್ಬೋದು, ಈ ಮೂರು ಊರಿನೊಳಗೆ ಶೇಡ್ ನೆಟ್ನೊಳಗೆ ಈ ನೆರಳು ಪರದೆಗಳನ್ನು ಮಾಡಿ ಅದರೊಳಗೆ ಅದರದ್ದು ಸೈಜ್ ಎಷ್ಟೈತಿ 80x80 ಬೇಡ 100x80 ಅಂತ ತಿಳ್ಕೊಂಡೈತಿ. ಅದರೊಳಗೆ ಈ ಮೆಣಸಿನಕಾಯಿ, ಟೊಮ್ಯಾಟೊ, ಆಮೇಲೆ ಬದನೆ ಇವುಗಳನ್ನೆಲ್ಲ ಬೀಜೋತ್ಪಾದನೆಯನ್ನು ಮಾಡ್ತಾರೆ. ಅಷ್ಟು ಅಲ್ಪ ಜಾಗಿಯೊಳಗೆ ಅಲ್ಪ ಪ್ರಮಾಣದ ನೀರನ್ನು ಬಳಸಿಕೊಂಡು ಸುಮಾರು 1-6 ತಿಂಗಳದೊಳಗೆ ಒಬ್ಬ ರೈತ 1 ಲಕ್ಷ ರೂಪಾಯಿ ನಿವ್ವಳವಾಗಿ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಐತಿ. 40-50 ಸಾವಿರ ರೂಪಾಯಿ ಖರ್ಚು ತೆಗೆದ್ರಂದ್ರೆ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಐತಿ. ಇನ್ನು ನಾವು ಈ ಕಡೆ ಯಲಬುರ್ಗಾದಿಂದ ಪೂರ್ವದ ಕಡೆ ನಾವೆಲ್ಲ ಹೋದಂಗೆಲ್ಲ ಗುಣ್ಣಾಳು, ಹುಣಸಿಹಾಳು, ಆಮೇಲೆ ಕೋಳಿಹಾಳು, ಮಂಗಳೂರು ಭಾಗ, ಆಮೇಲೆ ಹಿರೇವಂಕಲ್ಕುಂಟ, ಈ ಬ್ಲಾಕ್ನೊಳಗೆಲ್ಲ ಭಾಳ ಅತ್ಯುತ್ತಮವಾದ ರೀತಿಯೊಳಗೆ ತೋಟಗಾರಿಕಾ ಚಟುವಟಿಕೆಗಳು ನಡೆದವು. ಅದಕ್ಕೆ ಸೂಕ್ತವಾದದ್ದು ಮೂಲಭೂತವಾಗಿ ಬೇಕಾಗಿರತಕ್ಕಂಥ ಅದಕ್ಕೆ ಬೇಕಾಗಿರತಕ್ಕಂಥ ಮಣ್ಣು ಮತ್ತು ವಾತಾವರಣ ಭಾಳ ಯೋಗ್ಯವಾದದ್ದು ಐತಿ ಅಂತ ತಿಳ್ಕೊಂಡು ಅಂತ ಹೇಳ್ಬೋದು. ಇದಕ್ಕಿಂತ ಹೆಚ್ಚು ರೀತಿಯೊಳಗೆ ಅಲ್ಲಿ ಬೀಜೋತ್ಪಾದನಾ ಎಲ್ಲ ತಾಕುಗಳನ್ನು ನಾವು ನೋಡ್ತೀವಿ. ಆಮೇಲೆ ಅದೇ ಹೊತ್ತಿಗೆ ಹಿಂದಕ್ಕೆಲ್ಲ ನಮ್ಮ ಯಲಬುರ್ಗಾ ತಾಲೂಕಿನ ಆ ಭಾಗ ಈ ದ್ರಾಕ್ಷೆ ಬೆಳೀಲಿಕ್ಕೆ ಮತ್ತು ದಾಳಿಂಬೆ ಬೆಳೀಲಿಕ್ಕೆ ಅಗ್ರಿ ಪ್ರಖ್ಯಾತಿಯನ್ನು ಪಡೆದಂಥದ್ದು ಸಂದರ್ಭಗಳು ಕೂಡ ಉಂಟು. ನಡುವೆ ಈಗ 5-6 ವರ್ಷದ ಕೆಳಗಡೆ ಬ್ಯಾಕ್ಟೀರಿಯಲ್ ಬ್ಲೈಟ್ ಅಂತ ತಿಳ್ಕೊಂಡಂಥ ದಾಳಿಂಬೆಗೆ ಒಂದು ಮಾರಕ ರೋಗ ಅದು. ಅದರಿಂದ ಇಡೀ ಬ್ಯಾಕ್ಟೀರಿಯಾದ 1000 ಎಕರೆ ಪ್ರದೇಶ ಇದ್ದಕ್ಕಿದ್ದಂಗಾಗಿ ಈಗ ಹೆಂಗೆ ಮನುಷ್ಯ HIVಲಿಂದ ಸಾವನ್ನು ಅಪ್ತಾನ ಆ ರೀತಿಯೊಳಗೆ ಅದು ಆಯಿತು. ಇವಾಗ ಅದನ್ನು ಮತ್ತೆ ಅದನ್ನೆಲ್ಲ ಹೊಡೆದೋಡಿಸಿ ಇದನ್ನು ಮಾಡಿ ವಿಜ್ಞಾನಿಗಳ ಸಲಹೆ ಮೇರೆಗೆ ಇಲ್ಲಿರ್ತಕ್ಕಂಥ KVK ಆಗಿರ್ಬೋದು, ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಆಮೇಲೆ ಹಾರ್ಟಿಕಲ್ಚರ್ ಮಿಷನ್ ಆಗಿರ್ಬೋದು, ಕೆಲವು ಹಾರ್ಟಿಕಲ್ಚರ್ ಎಕ್ಸ್ಪರ್ಟ್ಸ್ ಆಗಿರ್ಬೋದು, ಅವರೆಲ್ಲರೂ ಕೂಡಿಕೊಂಡು ಸೂಕ್ತ ಸಲಹೆ ಮೇರೆಗೆ ಮತ್ತೆ ಈಗ ಅದನ್ನು ಮರು ಅದನ್ನು ಪ್ಲ್ಯಾಂಟೇಷನ್ ನಾಟಿ ಮಾಡುವಂಥ ಒಂದು ಕೆಲಸವೂ ಕೂಡ ನಡೆದೈತಿ. ಆದರೆ ಮತ್ತೆ ಈ ನಡುವೆ ಏನಾಗೈತಿ ಅಂತ ತಿಳ್ಕೊಂಡ್ರೆ ದ್ರಾಕ್ಷಿಗೆ ಮತ್ತೆ ಜನರು ತಿರುಗಿ ಬರಲಿಕ್ಕತ್ತಾರೆ. ಆಮೇಲೆ ಈ ಒಂದು ರೀತಿ ಡೈವರ್ಸಿಫಿಕೇಷನ್ ಈ ವೈವಿಧ್ಯತೆಯನ್ನು ಕೂಡ ನಾವು ಕಾಣ್ಬೋದು. ಎಲ್ಲಿ ಅಂದರೆ ನಮ್ಮ ಬಳ್ಳೂಟಗಿ ದೇವೇಂದ್ರಪ್ಪ ಅಂತ ತಿಳ್ಕೊಂಡಂಥೇಳಿ ಈ ಮಂಡಲ್ ಮರಿ ಕ್ರಾಸ್ ಅಂತ ಬರ್ತದೆ, ಅಲ್ಲಿ ಅವ್ರದ್ದು ಸುಮಾರು 40-50 ಎಕರೆಯೊಳಗೆ ಶ್ರೀಗಂಧ ಬೆಳೆದಾರ. ಎಲ್ಲೆಲ್ಲೇ ದಾಳಿಂಬೆ ಹೋಗಿತ್ತು ಅಲ್ಲೇ ಆ ಜಾಗೆಯೊಳಗೆ ಅವರು ಶ್ರೀಗಂಧವನ್ನು ನಾಟಿ ಮಾಡ್ಯಾರ. ಎಷ್ಟೋ ಸುಮಾರು 10,000 ಶ್ರೀಗಂಧದ ಸಸಿಗಳನ್ನು ನಾಟಿ ಮಾಡ್ಯಾರ. ಮೂಸಂಬಿ ಅವರು ಇದನ್ನು ಮಾಡಾಕತ್ತಾರ, ಕಿನೋ ಅಂತ ತಿಳ್ಕೊಂಡು ಒಂದು ಹಣ್ಣನ್ನು ಬೆಳೆಯಲಿಕ್ಕತ್ತಾರ. ಆಮೇಲೆ ಹಂಗೆ ಸಾಮಾನ್ಯ ರೈತರು ತಮ್ಮ ತಮಗೆ ಹಂಗೆ ಸಾಧ್ಯತೆ ಅಂತ ಮಾಡಾಕತ್ತಾರ. ಉದಾಹರಣೆಗೆ ನಾವು 10 ಎಕರೆಗಂಟ್ಲೆ ಪಕ್ಕಾ ಕರಿಬೇವನ್ನು ಬೆಳೆಯೋದನ್ನು ನಮ್ಮ ತಾಲೂಕಿನ ನೋಡ್ತೀವಿ. ಎಲ್ಲೇ ಸಾಲ್ಬಾವಿ ಅಂತ ತಿಳ್ಕೊಂಡಂಥ ಒಂದು ಊರಾಗ, ಲಿಂಗನಬಂಡಿ ಅನ್ನುವಂಥ ಊರೊಳಗೆ, ಅಲ್ಲಿ ಹುಡೇದ್ ಅಂತ ತಿಳ್ಕೊಂಡು ಅನ್ನೋ ಒಂದು ಕುಟುಂಬ ಇಷ್ಟು ಹಾಕೊಂಡು 10 ಎಕರೆ ಅವರು ಒಂದು 3 ಕುಟುಂಬಗಳು ಬರೀ ಕರಿಬೇವು ಬೇಸಾಯ ಮಾಡೋದ್ರೊಳಗೆ ಅವು ಬದುಕ್ತಾವು. ಈ ರೀತಿ ವೈವಿಧ್ಯತೆಯನ್ನು ನಾವು ನೋಡ್ತೀವಿ. ಇದು ಭಾಳ ಸೂಕ್ತವಾದದ್ದು. ಆದರೆ ಇತ್ತೀಚೆಗೆ ರೈತರು ಏನಂತ ಒಂದು ಅಭಿಪ್ರಾಯ ಐತಿ ಅಂದ್ರೆ, ಈಗೆಲ್ಲ ನಾವು ತಾವು ನೋಡ್ತಿದ್ದಂಗೆ ಸರಣಿ ಆತ್ಮಹತ್ಯೆ ನಡೆದವು. ಆಮೇಲೆ ಪಾಪ ತೋಟಗಾರಿಕೆ ಕೆಲವು ರೈತರಿಗೆ ಅದು ನಷ್ಟದಾಯಕ ಅಂತ ತಿಳ್ಕೊಂಡಂತ ಅಭಿಪ್ರಾಯಕ್ಕೂ ಕೂಡ ಬಂದಾರ. ಇದು ಒಂದು ಸಂಕೀರ್ಣವಾದಂಥ ಸಮಸ್ಯೆ. ಈ ಸಮಸ್ಯೆಗೆ ಪರಿಹಾರವನ್ನು ನಾವು ನಮ್ಮ ನೆಲೆಯೊಳಗನ್ನು ಕಂಡುಕೋಬೇಕಾದಂಥ ಅನಿವಾರ್ಯತೆಯೂ ಕೂಡ ಇವತ್ತು ಐತಿ. ಎಲ್ಲವನ್ನು ನಮಗೆ ಪರಿಹಾರವನ್ನು ಸರ್ಕಾರದಿಂದ ನಾವು ಬಯಸೋದು ಅಥವಾ ಸಂಬಂಧಪಟ್ಟಂಥ ಇಲಾಖೆಗಳಿಂದ ಬಯಸೋದು ಅಥವಾ ಇನ್ಯಾವುದೋ ಮೂಲದಿಂದ ನಾವು ಬಯಸೋದು ಅದು ಬಹುಶಃ ನಮ್ಮ ದಡ್ಡತನ ಆಗುತ್ತಾನ ಅಂತ ತಿಳ್ಕೊಂಡಂತ ನಾನು ಅನ್ಕೊಂತೇನೆ. ನನ್ನ ವೈಯಕ್ತಿಕ ಏನು ಮಾಡಬಹುದು ಅಂತ ತಿಳ್ಕೊಂಡಂತಂದ್ರೆ, ಮೊದಲೇದ್ದು ರೈತರು ಹೆಚ್ಚು ಹಣವನ್ನು ಅಥವಾ ಹೆಚ್ಚು ಬಂಡವಾಳವನ್ನು ಅದ್ರಾಗ ತೊಡಗಿಸಲಾರ್ದನ ಕಡಿಮೆ ಬಂಡವಾಳದಿಂದ, ಆಮೇಲೆ ತಮ್ಮ ಇತಿಮಿತಿಗಳ ನಡುವೆ, ತಮ್ಮ ಆರ್ಥಿಕ ಇತಿಮಿತಿಗಳು ಇರ್ಬೋದು, ಆಮೇಲೆ ತಮ್ಮ ಶ್ರಮದ ಇತಿಮಿತಿಗಳು ಇರ್ಬೋದು, ಅದರ ನಡುವೆ ಇವತ್ತು ಬೆಳೆ ಉತ್ಪಾದನೆ ಮಾಡಬೇಕಾಗೈತಿ. ಉದಾಹರಣೆಗೆ ಯಾರೋ ಮಾಡ್ತಾರ ಅಂತ ತಿಳ್ಕೊಂಡಂಥೇಳಿ ಅವ್ರ ಕುಟುಂಬದೊಳಗೆ ಇಬ್ಬರೇ ಇರ್ತಾರೆ. ಆತ 10-6 ಎಕರೆಗಂಟ್ಲೆ ನಾ ದ್ರಾಕ್ಷಿ ಮಾಡೋಕ್ಕೆ ಹೋಗೋದು, ದಾಳಿಂಬೆ ಮಾಡೋಕ್ಕೆ ಹೋಗೋದು, ಇದು ಸ್ವಲ್ಪ ಅವಿವೇಕದ ವಿಷಯ. ಯಾಕೆ ಒಂದು ಕಡೆ ಏನೈತಿ, ನಮ್ಗೆ ಕೂಲಿ ಆಳುಗಳ ಸಮಸ್ಯೆ ಐತಿ ಅಂತ ಹೇಳ್ತಾರೆ. ಹಂಗೆ ನೋಡಿದ್ರಪ್ಪ ಅಂದ್ರೆ ಕೂಲಿ ಆಳುಗಳ ಸಮಸ್ಯೆ ಆಗೋಕ್ಕೆ ಇನ್ನೊಂದು ರೀತಿಯ ಕಾರಣ ಐತಿ. ಯಾಕಂದ್ರೆ ಇವತ್ತು ಬಹುಪಾಲು ರೈತಾಪಿ ಕುಟುಂಬದೊಳಗೆ ಎಲ್ಲರೂ ಹೆಚ್ಚು ಕಡಿಮೆ ಪ್ರತಿಯೊಂದು ಕುಟುಂಬದೊಳಗೂ ಒಬ್ಬೊಬ್ಬ ನೌಕರ ಸಿಗ್ತಾನೆ. ಆ ನೌಕರ ಮತ್ತು ಅವ್ರ ಹೆಂಡತಿ ಅಥವಾ ಇನ್ನೊಬ್ಬರು ಅವರೆಲ್ಲ ಹೊಲಕ್ಕನ ಹೋಗೋದಿಲ್ಲ. ಮೊದಲಿನಿಂದನೂ ಯಾರು ಒಕ್ಕಲುತನ ಮಾಡ್ಕೊತ ಬಂದಾರ, ಮನೆ ಯಜಮಾನ ಮತ್ತು ಯಜಮಾನೆ ಅವರ ಹೋಗಬೇಕು. ಇತ್ತೀಚೆಗೆ ಈಗ ಆಧುನಿಕರು ಏನದೇವಿ, ನಾವು ಕಾಲೇಜ್ ಶಿಕ್ಷಣ ಪಡೆದಂಥವ್ರು, ಅವರು ನಾವು ಹೋಗೋಕ್ಕನ ಇಷ್ಟಪಡೋದಿಲ್ಲ. ಆಮೇಲೆ ಒಂದು ಹಂತದೊಳಗೆ ಏನಾಗಿತ್ತು, ಕೃಷಿ ಸ್ವಲ್ಪ ಮಟ್ಟಿಗೆ ಬೇಸರದ ವಿಷಯ ಅಂತ ತಿಳ್ಕೊಂಡಾಗಿತ್ತು. ಇಲ್ಲಿ ಕಡಿಮೆ ಕೂಲಿ ಸಿಗ್ತೈತಿ ಅಂತ ತಿಳ್ಕೊಂಡಂದ ಕಣ ಇಲ್ಲಿ ಬಂದಿರತಕ್ಕಂಥ ಕುಕ್ನೂರಲ್ಲಿರ್ತಕ್ಕಂಥ ಗ್ರನೈಟ್ ಗಣಿಗಾರಿಕೆ ಆಗಿರ್ಬೋದು, ಆ ಕಡೆ ಹೋದಂಗೆಲ್ಲ ಕೋಳಿ ಫಾರ್ಮ್ ಆಗಿರ್ಬೋದು, ಇನ್ನೊಂದು ಕಡೆ ಹೋದಾಗ ಫ್ಯಾಕ್ಟ್ರಿಗಳಾಗಿರ್ಬೋದು, ಅಲ್ಲಿ ಜನರೆಲ್ಲ ಹೋಗಕ್ಕತ್ತಿದ್ರು. ಸಹಜವಾಗಿ ಆ ಉದ್ಯಮ ಅದು ಉದ್ಯಮ ಆಗಿರೋದ್ರಿಂದ ಇವರು ಏನು ರೈತರು ಕೊಡ್ತಿರ್ತಾರೆ ಅದಕ್ಕಿಂತಲೂ 10-20 ರೂಪಾಯಿ ಜಾಸ್ತಿ ಕೊಡ್ತಿದ್ರು ಅವರು. ಅದರಿಂದ ಆಕರ್ಷಿತರಾದರು, ಅವರೆಲ್ಲ ಆ ಕಡೆ ಅದು ಶಿಫ್ಟ್ ಆಗಿಬಿಟ್ರು. ಹೀಗಾಗಿ ಈ ರೈತಾಪಿ ಕೆಲಸಗಳನ್ನ ಮಾಡೋಕ್ಕೆ ಜನ ಇಲ್ಲಂಗೆ ಆಯಿತು. ಆಮೇಲೆ ರೈತಾಪಿ ಕೆಲಸ ಮಾಡೋಕ್ಕೆ ಒಂದು ಸ್ಕಿಲ್ ಕೂಡ ಬೇಕು, ಅದಕ್ಕೆ ಒಂದು ರೀತಿ ಕೌಶಲ್ಯ ಬೇಕು. ಈಗ ಎಲ್ಲರನ್ನೂ ಹೋಗಿ ಎಡಿ ಹೊಡೆಯೋಕೆ ನಮ್ಮನ್ನೆಲ್ಲ ನನಗೆ ಹಚ್ಚಿದ್ರಪ್ಪ ಅಂದ್ರೆ ನನಗೆ ಎಡಿ ಹೊಡೆಯೋಕೆ ಬರೋದಿಲ್ಲ. ಯಾಕಂದರೆ ಎರಡು ಪೀಕುಗಳ ಸಾಲುಗಳ ನಡುವೆ, ಪೈರಿನ ಸಾಲಿನ ನಡುವೆ ನಾನು ಅದಕ್ಕೇನೂ ಜಖಮ್ ಆಗಲಾರ್ದಂಗೆ, ಅದರ ರೂಟ್ ಝೋನ್ಗೇನೂ ತೊಂದರೆ ಆಗಲಾರ್ದಂಗೆ ನಾವು ಹೊಡಿಬೇಕು. ಅದು ಇಟ್ ನೀಡ್ಸ್ ಸ್ಕಿಲ್, ಅಂಥವ್ರು ಇಲ್ದಂಗೆ ಆಗಿಬಿಡ್ತು. ಆಮೇಲೆ ಬೇರೆ ಬೇರೆ ಸರ್ಕಾರಿ ಸೌಲಭ್ಯಗಳು, ಸರ್ಕಾರ ಒಳ್ಳೇದು ಮಾಡಕತ್ತೈತಿ, ಆದರೆ ಅದ್ರ ದುರುಪಯೋಗ ನಾವು ಪಡಿಸ್ಕೊಳಕತ್ತೀವಿ. ಆಮೇಲೆ NREG ಒಳಗೆ ಎಷ್ಟು ಒಳ್ಳೆಯ ಕಾರ್ಯಕ್ರಮ ನಮ್ಗೆ ಕೊಟ್ಟಿದ್ದರು ನಮ್ಮ ಸರ್ಕಾರ, ಯಾವುದೇ ಸರ್ಕಾರ ಇರಲಿ ಅದನ್ನು ಕೊಟ್ಟಿತ್ತು, ಅದನ್ನು ನಾವು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳಿಲ್ಲ. NREG ಒಳಗೆ ನಮ್ಮ ಜಮೀನುಗಳ ಸುತ್ತಲೂ ಒಡ್ಡುಗಳು ನಿರ್ಮಾಣ ಮಾಡೋಕೆ ಕೊಟ್ಟಿತ್ತು, ಭೂ ಸಮಪಾತಳಿ ಮಾಡೋಕೆ ಕೊಟ್ಟಿತ್ತು, ಕೃಷಿ ಹೊಂಡಗಳು ನಿರ್ಮಾಣ ಮಾಡೋಕೆ ಕೊಟ್ಟಿತ್ತು, ಆಮೇಲೆ ಬದುಗಳಲ್ಲಿ ಅರಣ್ಯ ಗಿಡಗಳನ್ನು ನೆಡೋಕೆ ಅವರೆಲ್ಲ ಕೊಟ್ಟಿದ್ದರು. ಯಾರೂ ನಾವು ಮಾಡಿಕೊಳ್ಳಿಲ್ಲ, ಸ್ವತಃ ನಾವೇ ಮಾಡಿಕೊಳ್ಳಿಲ್ಲ. ಹಾಗಿದ್ದಾಗ ಇಲ್ಲಿ ನಿಮ್ಮ ಗಿಡಮರಗಳು ಎಷ್ಟು ಬೆಳಿಬೇಕು ಬೆಳೀಲಿಲ್ಲ. ಈ ಮಳೆ ನೀರನ್ನು ಹೊತ್ತು ಹೋಗ್ತಿರ್ತಕ್ಕಂಥ ಮಳೆ ಮೋಡಗಳನ್ನು ತಡೆಯುವಂಥದ್ದು ಏನೂ ವ್ಯವಸ್ಥೆನೇ ಇಲ್ಲ. ಹೆಂಗಾಗತ್ತೆ ಅದನ್ನು ಬಿಟ್ಕೊಟ್ಟು ನಾವೆಲ್ಲೋ ದೇವರ ಗುಡಿಯೊಳಗೆ ಸಪ್ತ ಭಜನೆ ಮಾಡೋದು ಅದನ್ನು ಮಾಡೋದು, ಇದು ಜಾಣತನದ ವಿಷಯ ಅಲ್ಲ, ಇದು ನಮ್ಮ ದಡ್ಡತನ ಅಂತ ತಿಳ್ಕೊಂಡಂತಾಗತ್ತೆ. ಅಲ್ಲ, ಜಪ ಮಾಡೋದ್ರಿಂದ, ಹೋಮ ಹವನ ಮಾಡೋದ್ರಿಂದ ಮಳೆಯನ್ನು ಆಕರ್ಷಣೆ ಮಾಡಲಿಕ್ಕೆ ಅದ್ರ ಹಿಂದಿರ್ತಕ್ಕಂಥ ವೈಜ್ಞಾನಿಕ ಕಾರಣ ಅದು ಬೇರೆ ಐತಿ. ಆದರೆ ಸುಮ್ಮನೆ ಹೋಗಿ ನೀರನ್ನು ಮೈಮೇಲೆ ತಲೆ ಮೇಲಿಂದ ಹಾಕ್ಕೊಂಡು ವಾರಗಂಟ್ಲೇ ನಾವು ಸಪ್ತಭಜೆ ಮಾಡ್ತೀವಿ, ದಿನದ 24 ಗಂಟೆ ಅಂತ ತಿಳ್ಕೊಂಡಂತನ್ನೋದು, ಅದರಿಂದ ಮಳೆ ತರಿಸ್ಲಿಕ್ಕೆ ಆಗೋದಿಲ್ಲ. ಅದರ ಬದಲಾಗಿ ನಾವು ಈಗಂತೂ ಈಗ ಆಗೈತಿ, ಇನ್ನು ಮುಂದಾದರೂ ಕೂಡ ಒಂದು ನಮ್ಮ ಗುರಿ ಇಟ್ಕೋಬೇಕು, ಸಾಮೂಹಿಕವಾಗಿ ಆಯಾ ಗ್ರಾಮ ಪಂಚಾಯತಿಗಳಿಗೆ ಕೆಲಸ ಮಾಡಬೇಕು, ಪಟ್ಟಣ ಪಂಚಾಯತಿಗಳಿಗೆ ಕೆಲಸ ಮಾಡಬೇಕು, NGOಗಳು ಕೆಲಸ ಮಾಡಬೇಕು, ವೈಯಕ್ತಿಕವಾಗಿ ನಾವು ಮಾಡಬೇಕು, ಶಾಲಾ ಕಾಲೇಜಿನೊಳಗೆ ಆಗಬೇಕಾಗೈತಿ. ಇವತ್ತು ಸರ್ಕಾರ ಎಷ್ಟೆಲ್ಲ ಒಳ್ಳೆ ಕೊಟ್ಟತಿ, ಒಂದು ಸ್ಕೂಲ್ ಪ್ರಿಮೈಸಿಸ್ನೊಳಗೆ ಒಂದು ಬೋರ್ವೆಲ್ ಹಾಕ್ಕೊಂಡು ನೀವು ಗಿಡಗಳನ್ನು ಬೆಳೀರಿ ಅಂತ ತಿಳ್ಕೊಂಡಂತ ಹೇಳುತ್ತೆ. ಎಲ್ಲೈತಿ ಆ ವ್ಯವಸ್ಥೆ? ಯಾರು ಮಾಡ್ತಾರೆ? ಮಾಡಕ್ಕನ ಆಗೋದಿಲ್ಲ. ಬೋರ್ ಹಾಕ್ತಾರೆ, ಆ ಮೋಟ್ರ್ ಕುಂದಿರ್ಸ್ಬೇಕಾದ್ರೆ, ಪಂಪ್ ಸೆಟ್ ಕುಂದಿರ್ಸ್ಬೇಕಾದ್ರೆ ಮತ್ತೊಂದು ಯೋಜನೆನ ಬರಬೇಕು. ಅದಕ್ಕೆ ನಮ್ಮ ತಾಲೂಕಿನೊಳಗನ ಅನೇಕ ಶಾಲೆಗಳು, ಗೆದಗೇರಿ ಅನ್ನೋದೊಂದು ಶಾಲೆ ಅತ್ಯುತ್ತಮವಾದಂಥ ಒಂದು ಗಿಡಮರಗಳನ್ನು ಬೆಳೆದದ್ದಕ್ಕೆ ಅದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡೀತು. ನಮ್ಮ ನಡುವಿನ ಉದಾಹರಣೆ ಅದಾವೆ. ಅಲ್ಲಿ ಶಿಕ್ಷಕರು, ವಿದ್ಯಾರ್ಥಿಗಳು ಆಸಕ್ತಿ ತೆಗೆದುಕೊಂಡು ಆ ಗಿಡಗಳನ್ನು ಪ್ರೀತಿಸುವಂಥದ್ದನ್ನು ಅವರೆಲ್ಲ ರೂಢಿಸಿಕೊಂಡ್ರು ಅಂತ ತಿಳ್ಕೊಂಡಂತಂದರೆ, ತಮ್ಮ ಇರುವ ಸೀಮಿತವಾಗಿರ್ತಕ್ಕಂಥ ಸಂಪನ್ಮೂಲಗಳಿಂದನೇ ಅವನು ಬೆಳೀಲಿಕ್ಕೆ ಸಾಧ್ಯ ಐತಿ ಅಂತ ತಿಳ್ಕೊಂಡು ಅನ್ನೋದನ್ನು ಅವರು ನಮಗೆಲ್ಲರಿಗೂ ಮನವರಿಕೆ ಮಾಡಿಕೊಟ್ಟರು. ಅದನ್ನು ಎಷ್ಟು ಜನ ನಾವು ಅನುಕರಣೆ ಮಾಡ್ತೀವಿ? ಮಾಡೋದಲ್ಲ. ಶಾಲೆ ಕಾಲೇಜಿನವರಂತೂ ಉನ್ನತ ಶಿಕ್ಷಣದಲ್ಲಿ ಅಧ್ಯಯನ ಮಾಡ್ತಿರ್ತಕ್ಕಂಥವರು ಮತ್ತು ಅದನ್ನು ಬೋಧನೆ ಮಾಡ್ತಿರ್ತಕ್ಕಂಥ ಸಂಸ್ಥೆಗಳು ಈ ಪರಿಸರ ಕಾಳಜಿ ನಮ್ದು ಅಲ್ಲವೇ ಅಂತ ತಿಳ್ಕೊಂಡು ಅಂತೇಳಿ ಅದಕ್ಕೆ ಬೆನ್ನು ಮಾಡಿ ಅವರು ಕುಳಿತುಬಿಟ್ಟಂಗೆ ಅನಿಸುತ್ತೆ ನಮಗೆ. ಇಷ್ಟು ವಿಶಾಲವಾದಂಥ ಬಯಲು ಹಂಗೆ ಇರ್ತೈತಿ. ಅಲ್ಲಿ NSS ಘಟಕಗಳಂತಿರ್ತಾವೆ. ಇವರು ಯಾವುದೋ ಊರು ಹೋಗಿ 10 ದಿವಸ ಅಲ್ಲಿ ಕ್ಯಾಂಪ್ ಮಾಡಿ ಸರ್ಕಾರ ಕೊಟ್ಟಿರ್ತಕ್ಕಂಥ 15-20,000 ರೂಪಾಯಿ ಅನುದಾನ ಮತ್ತು ಸಾರ್ವಜನಿಕರಿಂದ ವಂತಿಗೆ ಕೂಡಿಸಿ ಆ ಮಕ್ಕಳಿಗೆಲ್ಲ ಬೋರಿ ಬೋರಿ ಭೋಜನ ಮಾಡಿಸಿ ಬರೋದು ಬೇಕಾಗಿಲ್ಲ. ಮೊದಲೇ ತಮ್ಮ ಪ್ರಿಮೈಸಿಸ್, ಮನೆಗೆದ್ದು ಮಾರುಗಿದೆ ಅನ್ನೋದೊಂದು ಇರಬೇಕು ನಮಗೆ. ನನ್ನ ಪ್ರಿಮೈಸಿಸ್ ಹೆಂಗಿರ್ತೈತಿ, ಅದು ಹೆಂಗೆ ನಾವು ಕಟ್ಟಬೇಕು, ಹೆಂಗೆ ಅಲ್ಲಿ ಹಚ್ಚ ಹಸಿರಿನಿಂದ ಅದು ಕಂಗಳಿಸ್ಕೋಬೇಕು, ನಾಲ್ಕು ಸುಂದರವಾದಂಥ ಬಣ್ಣ ಬಣ್ಣದ ಹೂಗಿಡಗಳನ್ನು ಬೆಳಿಬೇಕು ಅಂತ ತಿಳ್ಕೊಂಡು ಆಲೋಚನೆ ಬೇಕು ಶಾಲಾ ಮುಖ್ಯಸ್ಥರುಗಳಿಗೆ, ಕಾಲೇಜು ಮುಖ್ಯಸ್ಥರುಗಳಿಗೆ ಅದೆಲ್ಲ ಬೇಕು. ಆಮೇಲೆ ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತಂದ್ರೆ ರೈತ ಸಮುದಾಯದೊಳಗೆ ಒಂದು ಆತ್ಮಸ್ಥೈರ್ಯ ಬರುತ್ತೆ. ಆ ಆತ್ಮಸ್ಥೈರ್ಯ ಬರೋದ್ರಿಂದ ಇವತ್ತು ಏನೇನಾದರೂ ಕೂಡ ನಾವು ಜನರಿಗೆ ನಾವು ಹೇಳಬಲ್ಲಪ್ಪ ಅಂತ ತಿಳ್ಕೊಂಡಂತೇಳಿ ನಮ್ಮಲ್ಲಿನೂ ಕೂಡ ಒಂದು ನೈತಿಕತೆ ಬರುತ್ತೆ. ಉದಾಹರಣೆ, ನಾನು ಇಲ್ಲಿ ಕಾಲೇಜಿನೊಳಗೆ ಅಧ್ಯಾಪಕ ಆಗಿದ್ದೆ, ಸುಮಾರು 25 ವರ್ಷದವರೆಗೆ ಅಲ್ಲಿ ಅಧ್ಯಾಪಕ ಕೆಲಸ ಮಾಡಿದೆ. ನಮ್ಮ ಇರುವ ಸಂಪನ್ಮೂಲಗಳನ್ನ ಸಮರ್ಥವಾಗಿ ಬಳಸ್ಕೊಂಡ್ವಿ. 80 ಮಾವಿನ ಮರ, 80 ಲಿಂಬೆ ಗಿಡ, 10-20 ತೆಂಗಿನ ಗಿಡ, ಎಲ್ಲ 16 ಜಾತಿ ಹಣ್ಣಿನ ಗಿಡಗಳನ್ನೆಲ್ಲ ಹಾಕಿದ್ವಿ. ಅದರ ಮುಂದೆ ಎಂಥ ದುರಂತ ಅಂತ ತಿಳ್ಕೊಂಡಂತಂದರೆ, ಆ ಬೋರ್ವೆಲ್ನ ನೀರಿಲ್ಲ ಅಂತ ತಿಳ್ಕೊಂಡಂದಾಕ್ಷಣನ ಸಂಸ್ಥೆಯವರು ಹೆಚ್ಚಿನ ಪ್ರಮಾಣದ ಶುಲ್ಕ ಆಕರಣೆ ಮಾಡ್ತಿರ್ತಾರೆ. ಅದ್ರದ್ದು ಒಂದು ಭಾಗ ಯಾವುದೋ ಒಂದು ಕಟ್ಟಡ ಮಾಡೋಕ್ಕೆ ಅವ್ರು ಉಪಯೋಗ ಮಾಡ್ತಾರೆ. ಅದ್ರ ಜೊತೆ ಅಲ್ಲಿರ್ತಕ್ಕಂಥ ಮರಗಳಿಗೂ ಕೂಡ ನಾವು ಬಾಡಿಗೆಗೆ 15 ದಿವಸಕ್ಕಾದರೂ ಕೂಡ 100 ರೂಪಾಯಿ ಕೊಟ್ಟು ಒಂದು ನೀರಿನ ಟ್ಯಾಂಕ್ ಅಲ್ಲಿ ಹಾಕಿಸ್ಬೋದಪ್ಪ ಅಂತ ಆಲೋಚನೆ ಮಾಡಲಿಲ್ಲ. ಇದ್ರ ಜೋಡಿ ನಮ್ಮವರ ವಾದ ವಿವಾದ ಆಯಿತು. ಹಿಂಗೆ ಬದುಕಿಸ್ಕೋರಿ ಅಂತ ತಿಳ್ಕೊಂಡಂತ ನಾವು ಹೇಳಿದ್ವಿ. ನಮ್ಮ ಕೃಷ್ಣ ಉದುಪುಡಿಯವರು 25 ಲಕ್ಷ ಸಸಿಗಳನ್ನು ಬೆಳೆದು ಈ ಇಡೀ ಕೊಪ್ಪಳ ಜಿಲ್ಲೆಯಾದ್ಯಂತ ಆಸಕ್ತರಿಗೆ ಅದನ್ನು ಉಚಿತವಾಗಿ ಹಂಚುವಂಥದ್ದೊಂದು ವ್ಯವಸ್ಥೆಯನ್ನು ಮಾಡಿದರು. ಎಷ್ಟು ಶಾಲೆ ಕಾಲೇಜಿನವರು ಎಲ್ಲ ತೊಗೊಂಬಂದರು ಅವ್ರನ್ನ, ಎಷ್ಟು ಹಚ್ಚಿದ್ರು, ಹಚ್ಚಿದ್ರ ಪೈಕಿ ಎಷ್ಟು ಉಳಿಸ್ಕೊಂಡ್ರು, ಇದನ್ನೆಲ್ಲ ಆಲೋಚನೆ ಮಾಡಿದ್ರಂತ ಭಾಳ ಶೋಚನೀಯ ಅಂತ ತಿಳ್ಕೊಂಡು ಅಂಥೇಳಿ ಅನಿಸುತ್ತೆ. ಅದಕ್ಕೆ ರೈತರು ಆತ್ಮಹತ್ಯೆ ವಿಷಯದೊಳಗೆ ನಮ್ಮ ನೆಲೆಯೊಳಗೆ ಇವತ್ತು ಅದನ್ನು ಕಂಡ್ಕೋಬೇಕು. ನಾನು ಹೇಳಿದ್ನೆಲ್ಲ ಹೆಚ್ಚು ಈ ಆಡಂಬರದ ಕೃಷಿಯೊಳಗೂ ಕೂಡ ಭಾಳ ಆಡಂಬರ ಐತಿ. ನಂದು 1 ಎಕರೆ ಜಮೀನು ಇರ್ತೈತಿ, ನಾನು ಅದನ್ನು ಟ್ರ್ಯಾಕ್ಟರ್ ಉಪಯೋಗ ಮಾಡೋಕೆ ಓಡಾಡ್ತೀನಿ. ಮಾಡಬಾರ್ದು. 1 ಎಕರೆದೊಳಗೆ ಹೆಂಗೆ ಶೆತ್ಕಿ ಮಾಡೋಕ್ಕೆ ಸಾಧ್ಯ ಐತಿ ಅಷ್ಟ ನಾವು ಮಾಡಬೇಕು. ಇವತ್ತು ಅಕ್ಕಪಕ್ಕದೊಳಗಿರ್ತಕ್ಕಂಥ ಬೆಳಗಾವಿ ಜಿಲ್ಲೆಯೊಳಗೆ 1 ಎಕರೆ ಹೊಲ ಇತ್ತಂದ್ರೆ ಮನ್ಯಾಗ ಇಬ್ಬರು ಗಂಡೋಡ್ರು ಇದ್ರಪ್ಪ ಅಂದ್ರೆ ಸ್ವತಃ ಅವರ ಹಿಂಗೆ ನಗ ಹಾಕ್ಕೊಂಡು ಜಗ್ಗಿ ಅವರು ಉಳುಮೆ ಮಾಡ್ತಾರೆ. ಅಲ್ಲಿ ಒಟ್ಟು ಬಾಡಿಗೆ ಹಚ್ಚೋದಿಲ್ಲ, ಗಳೆ ಹಚ್ಚೋದಿಲ್ಲ, ಅವರೇನು ಮಾಡೋದಿಲ್ಲ, ಮನೆಯೊಳಗಿರ್ತದಂಥವ್ರು ಮಾಡ್ತಾರೆ. ನಾವೇನು ಮಾಡ್ತೀವಿ, 1 ಎಕರೆ ಹೊಲ ಇರ್ತೈತಿ, ಅವೊಂದು 1 ಎಕರೆ ಅಂದುಕೊಂಡು ಅಂತೇಳಿ ಅವತ್ತು ಈ ಹೆಚ್ಚಿಗೆ ಬಾಡಿಗೆ ತೊಗೊಂತಾನೆ, ಅಥವಾ 1 ಎಕರೆ ಬೇಯಿಸೈತಿ ಅದಕ್ಕೆ ಎಲ್ಲಿ ಬರೋದ್ರಿ ಅಂತ ತಿಳ್ಕೊಂಡಂತಾನೆ. ನನ್ನ ಕೆಲಸ ಆಗಬೇಕಾಗೈತಿ ಅಂತಂದಾಗ 400 ಇದ್ದದ್ದನ್ನು 500 ರೂಪಾಯಿ ಕೊಡ್ರಿ ಅಂತ ತಿಳ್ಕೊಂಡಂತಾನೆ. ಇವೆಲ್ಲ ಹೊರೆ ಹಾಕುವಂತ ಹೋಗ್ಕೋ. ಆಮೇಲೆ ನಾವು ಅಸಲು ಅದರಿಂದ ಈಗ ನೋಡ್ರಿ, ಹೋದ ವರ್ಷ ಈ ಊರೊಳಗೆ ಎಷ್ಟು ಜಾನುವಾರುಗಳಿದ್ದು, ಇವತ್ತು ಜಾನುವಾರುಗಳ ಸಂಖ್ಯೆ ಈ ಸಲ ಕಡಿಮೆ ಆಗೈತಿ. ಹೋದ ವರ್ಷ ಆ ವರ್ಷದಕ್ಕಿಂತಲೂ ಅದರ ಹಿಂದಿನ ವರ್ಷಕ್ಕಿಂತಲೂ ಕಡಿಮೆ ಹಾಕುವಂಥ ಇದು ಅಂದ್ರೆ ಅದರಿಂದ ವಿಮುಖ ಹಾಕುವಂಥ ಬದ್ಯ. ಜಾನುವಾರುಗಳು ನಮಗೆ ಬೇಕಾಗಿಲ್ಲ, ಜಾನುವಾರುಗಳು ಬರೀ ಹಾಲುಗಳು ಬೇಕು ನಮಗೆ, ಆಕಳು ಹಾಲು ಬೇಕು, ಆದರೆ ಆಕಳು ಕೆಚ್ಚಲದೊಳಗೆ ನಾವು ಕೈ ಇಡಾಕ್ತಾ ಇರಲಿಲ್ಲ. ಇದೊಂದು ಸನ್ನಿವೇಶನೂ ಕೂಡ ನಾವು ನೋಡ್ತೀವಿ. ನಮ್ಮದು ಭಾರತೀಯ ಕೃಷಿ ಭಾಳ ಒಂದು ವಿಶಿಷ್ಟವಾದಂಥದ್ದು. ಇಲ್ಲೇ ಬೆಳೆ ಉತ್ಪಾದನೆ ಜಾನುವಾರುಗಳನ್ನ ಬಿಟ್ಟು ನಡೆಯೋದಿಲ್ಲ, ಜಾನುವಾರುಗಳಿಗೆ ಬೆಳೆ ಭಾಳ ಮುಖ್ಯ. ನಮ್ಮ ಒಕ್ಕಲ್ತನ ಅಂತಂದ್ರೆ ಎತ್ತಿರ್ತೈತಿ, ಎಮ್ಮಿರ್ತೈತಿ, ಆಮೇಲೆ ಕತ್ತಿ ಕುದುರೆ ಎಲ್ಲವನ್ನು ನಾವು ಒಳಗೊಂಡೇ ಇರ್ತೀವಿ, ಆಡು ಕುರಿ ಮೇಕೆ ಇವೆಲ್ಲವನ್ನು ಒಳಗೊಂಡು ನಾವು ಇರ್ತೀವಿ. ಹಂಗೆ ಮಾಡಿದಾಗನೂ ಅದಾಗತ್ತೆ. ನಿಮ್ಮ ಹೊಲದೊಳಗೆ ಅದು ಏನು, ನಿಮ್ಮದು ಒಂದು ಎಮ್ಮೆ ಇತ್ತು ಅಂತ ತಿಳ್ಕೊಂಡಂತಂದ್ರೆ 1 ಎಕರೆಗಾಗುವಷ್ಟು ನಿಮಗೆ ಸಗಣಿ ಬರ್ತೈತಿ 1 ವರ್ಷದೊಳಗೆ. ಅದರಿಂದ ಫಲ ಸಮೃದ್ಧ ಆಗುತ್ತೆ, ಅದರಿಂದ ಮಣ್ಣಿನ ಕಣಗಳ ರಚನೆ ಸುಧಾರಿಸುತ್ತೆ, ಅದರ ನೀರನ್ನು ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಅದಕ್ಕೆ ಬರ್ತೈತಿ. ಆಮೇಲೆ ನಮ್ಮೆಲ್ಲರ ಹಿಂದಿನಿಂದ ಒಡ್ಡಗೆ ಬಿಡ್ಡ ಹಾಕ್ಕೊಂಡಿದ್ವಿ ನಾವೆಲ್ಲ. ಈ ಕಡೆ ಈ ಭಾಗದ ರೈತರಿಗೆ ಒಡ್ಡುಗಳ ಪ್ರಾಮುಖ್ಯತೆ ಭಾಳ ಕಡಿಮೆ ಐತಿ ಅಂತ ತಿಳ್ಕೊಂಡಂತ ಅನಿಸುತ್ತೆ. ನಾ ಬರೇ ಇದನ್ನು ಸಂದರ್ಶನದೊಳಗೆ ಏನೋ ಹೇಳಕ್ಕತ್ತಿಲ್ಲ. ಮೊನ್ನೆ ಇಲ್ಲಿ ನಮ್ಮ ಸಂಗಪ್ಪಣ್ಣ ಕಾಟಳ್ಳಿ ಅವರಂದು ಕುಂತಾರ, ಮೊನ್ನೆ 15ನೇ ತಾರೀಕಿಗೆ ಇಲ್ಲಿ ಅನ್ನದಾನೇಶ್ವರ ಮಠದೊಳಗೆ ರೈತರಿಗೆ ಆತ್ಮಸ್ಥೈರ್ಯವನ್ನು ತುಂಬುವಂಥ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ರು ಅವರು. ರೈತ ಚಿಂತನ ಅಂತ ತಿಳ್ಕೊಂಡು ಒಂದು ಶೀರ್ಷಿಕೆ ಅಡಿಯೊಳಗೆ ಮುಖ್ಯವಾಗಿ ರೈತರಿಗೆ ಆತ್ಮಸ್ಥೈರ್ಯ ನೀಡುವಂಥ ಕಾರ್ಯಕ್ರಮ. ಆ ಸಂದರ್ಭದೊಳಗೆ ಇವನ್ನೆಲ್ಲ ಹೇಳಬೇಕಾಯ್ತು. ಯಾಕಂದರೆ ನಮ್ಮ ತಪ್ಪುಗಳನ್ನು ಕೂಡ ನಾವು ಬಹಿರಂಗವಾಗಿ ಸಾಮೂಹಿಕವಾಗಿ ನಾವು ಚರ್ಚೆ ಮಾಡಿಕೊಂಡಾಗ ನಾವು ಯಾವ ರೀತಿ ಇನ್ನು ಮುಂದೆ ಸರಿಯಾದ ಹೆಜ್ಜೆ ಇಡಬೇಕು ಅಂತ ತಿಳ್ಕೊಂಡು ಅನ್ನೋದು ಒಂದು ಮನವರಿಕೆಗೆ ನಾವು ಬರಲಿಕ್ಕೆ ಸಾಧ್ಯ ಐತಿ. ಅದರ ಭಾಳ ನಾವು ತಪ್ಪು ಮಾಡೇವಿ, ನಮ್ಮ ಒಕ್ಕಲುತನ ಭಾಳ ನಾವು ಕೆಡಿಸೀವಿ ಏನ್ರಿ. ಹೀಗಾಗಿ ಅದ್ರಾಗ ಬೆಳೆ ಬರೋದಿಲ್ಲ, ಮಳೆ ಆಗೋಕ್ಕೆ ಇದಾಗೋದಿಲ್ಲ. ಇಲ್ಲೇ ನಮ್ಮ ಕಣ್ಣೆದುರಿಗೆ ನಾವು ನೋಡ್ತೀವಿ, ಇಲ್ಲಿ ಈ ಭಾಗದೊಳಗೆ ನಮ್ಮ ಯಲಬುರ್ಗಾ ತಾಲೂಕಿನ ಇಲ್ಲಿ ಎರಿ ಭಾಗದೊಳಗೆ ಒಂದು 6 ಹಳ್ಳಿಗಳು, ಎರೆಹಂಚನಾಳು, ಬಿನ್ನಾಳು, ಚಿಕ್ಕೇನಕೊಪ್ಪ, ಬಟ್ಟಪ್ಪನಹಳ್ಳಿ, ಸಿದ್ನೆಕೊಪ್ಪ, ಸೋಂಪುರು, ಇಷ್ಟು ಹಳ್ಳಿ ಒಳಗೆ ಇರತಕ್ಕಂಥ ಎರೆ ಮಣ್ಣೊಳಗೆ ರೈತರು ಏನು ಮಾಡ್ತಾರೆ, ತಮ್ಮ ಹೊಲದ ಅಕ್ಕಪಕ್ಕದೊಳಗೆ ಹರಿತಿರ್ತಕ್ಕಂಥ ಸಣ್ಣ ಸಣ್ಣ ಜರಿ ತೊರೆ ಹಳ್ಳ ಏನದವಲ್ಲ, ಅವು ಬತ್ತಿದಂಥ ಹಳ್ಳದೊಳಗಿರ್ತಕ್ಕಂಥ ಈ ಸುಣ್ಣದ ಹರಳಿನ ಆಕಾರದ ಗಾತ್ರದ ಉಸುಕ ತುಂಬಿ ಅದು ಸ್ಯಾಂಡ್ ಮಲ್ಚ್ ಅಂತ ತಿಳ್ಕೊಂಡಂತ ಮಾಡ್ತಾರೆ. ಅಂದರೆ ಮರಳಿನ ಹೊದಿಕೆ ಅಂತ ತಿಳ್ಕೊಂಡು ಮಾಡ್ತಾರೆ. ಸುಮಾರು 6 ಇಂಚ್ ಎತ್ತರದಾಗ ಆ ಮರಳಿನ ಹೊದಿಕೆ. ಇಲ್ಲಿ ರೈತರು ಇವ್ರಿಗೆಲ್ಲ ಗುರುತೈತಿ, ಅಲ್ಲಿ ಭಾಗದ ಜನರು. ಒಬ್ಬ ಸಂಗಯ್ಯಜ್ಜ ಭೂಕ್ಸ್ನೂರು ಮಠ ಅಂತ ತಿಳ್ಕೊಂಡು ಬಿನ್ನಾಳದ ಒಬ್ಬ ರೈತರು, ಒಬ್ಬ ನಿವೃತ್ತ ಪ್ರಾಥಮಿಕ ಶಾಲಾ ಶಿಕ್ಷಕರು. ಬರೇ 1-2 ಎಕರೆ ಹೊಲದಾಗಿಂದ ಇವತ್ತು 100 ಎಕರೆಗೆ ಬಂದಿದ್ದಾರೆ. 4 ಟ್ರ್ಯಾಕ್ಟರ್ ಇಟ್ಕೊಂಡಾರ, ಅವರಿಬ್ಬರು ಗಂಡುಮಕ್ಕಳನ್ನ ಸೇತಿಗೆನೇ ನಿಲ್ಲಿಸ್ಯಾರ ಅವರು. ಎದರಿಂದ ಮಾಡ್ತಾರಂತಂದ್ರೆ ಇದನ್ನು ಸ್ಯಾಂಡ್ ಮಲ್ಚ್ ಮಾಡಿ ಅದರಿಂದ ಅಷ್ಟು ಶ್ರೇಯಸ್ಸನ್ನು ಅವರು ಕಂಡಾರ ಅಂತ ಉದಾಹರಣೆ ನಮಗದಾವು. ನಾನು ಹಿಂದಕ್ಕೆ ಅವ್ರನ್ನ ಸಂದರ್ಶನ ಮಾಡಿದಾಗ ಅವ್ರು ಹೇಳ್ತಿದ್ರು, ಸರ್ ಒಂದು ಅಂಗಿತೋ ಎಷ್ಟು ಮಳೆ ಆದ್ರೆ ಸಾಕು ನಮ್ಮ ಪೀಕ್ ಬರ್ತೈತಿ ಅಂತ ಹೇಳಿದ್ರು. ಒಂದು ಅಂಗಿತೋ ಎಷ್ಟು ಮಳೆ ಆದ್ರೆ ಸಾಕು ಪೀಕ್ ಬರ್ತೈತಿ ಅಂತ. ನಾವು ಆವಾಗ ಅನ್ನದಾತ ವರದಿಗಾರ ಅಂತ ತಿಳ್ಕೊಂಡು ಅಂತೇಳಿ ನಾನು ಕೆಲಸ ಮಾಡುವಾಗ ನೋಡಿದ್ವಿ, ಅವರ ಪಕ್ಕದ ಜಮೀನೊಳಗೆ ಸುಮಾರು 1 ಅಡಿ ಅಷ್ಟು ಎತ್ತರದ್ದು ಸೂರ್ಯಕಾಂತಿ, ಗೋಧಿ ಈ ಮೊದಲಾದ ಬೆಳೆಗಳನ್ನು ನೋಡಿದ್ವಿ. ಆದರೆ ಅವ್ರ ಹೊಲದೊಳಗೆ ಆಗಲೇ ತೆನೆ ಹಾಕಿ ಇನ್ನೇನು ಕಟಾವಿಗೆ ಬರುವ ಆ ಸ್ಥಿತಿಯನ್ನು ತಲುಪಿದಂಥ ಪೈರನ್ನು ನಾವು ನೋಡಿವಿ. ಇಲ್ಲೆಲ್ಲ ನಾವು ಬೇರೆ ಬೇರೆ ಉಪಾಯಗಳನ್ನು ಮೈಗೂಡಿಸ್ಕೋಬೇಕು, ಬೇರೆ ಬೇರೆ ಮಾರ್ಗಗಳನ್ನು ತುಳಿಬೇಕು. ಶೂನ್ಯ ಬಂಡವಾಳದ ಕೃಷಿ ನಮ್ಮ ಸುಭಾಷ್ ಪಾಳೇಕರ್ ಏನು ಹೇಳ್ಯಾರ ಅದನ್ನೆಲ್ಲ ಮಾಡಬೇಕು. ಆಮೇಲೆ ಅದರೊಳಗೆ ಸ್ವಲ್ಪ ಬದಲಾವಣೆಯನ್ನು ಮಾಡ್ಕೋಬೇಕು. ಒಮ್ಮಿದ್ದೊಮ್ಮಕ್ಕಲಿನ ರಾಸಾಯನಿಕಗಳಿಂದ ಹೊರಗೆ ಬರ್ರಿ ಅಂತಂದ್ರೆ ಆಗೋದಿಲ್ಲ. ಅದೇ ಹೊತ್ತಿಗೆ ನಮ್ಮ ಆರ್ಗ್ಯಾನಿಕ್ ಮ್ಯಾನ್ಯೂರ್ಸ್ ಜಾಸ್ತಿ ಮಾಡಬೇಕು, ರಾಸಾಯನಿಕಗಳ ಪ್ರಮಾಣ ಕಡಿಮೆ ಮಾಡ್ಕೋತ ಹೋಗಬೇಕು. ಕ್ರಮೇಣ ಕಡಿಮೆ ಮಾಡ್ಕೊತ ಹೋದಾಗ ಒಂದು ಹಂತಕ್ಕೆ ನಾವು ಬರಲಿಕ್ಕೆ ಸಾಧ್ಯ ಐತಿ. ಆಮೇಲೆ ಅದನ್ನು ಕೃಷಿಯನ್ನು ಭಾಳ ಶ್ರದ್ಧಾಪೂರ್ವಕವಾಗಿನೇ ಮಾಡಬೇಕಾಗತ್ತೆ. ಈ ಭಾಳ ಮಂದಿದು ನ್ಯೂಸೆನ್ಸ್ ಏನೈತಿ, ಭಾಳ ಮಂದಿದು ಅಪಸ್ವರ ಏನೈತಿ ಅಂತ ತಿಳ್ಕೊಂಡಂತಂದ್ರೆ, ರೈತ ಎಲ್ಲೋ ಇರ್ತಾನೆ, ಇವರು ಒಂದು ಕಡೆ ಇರ್ತಾರೆ, ಅದನ್ನು ಆಳು ಹೋಳಿನ ಮ್ಯಾಗೆ ಮಾಡಿಸ್ತಿರ್ತಾರೆ, ಬಾಡಿಗೆ ಗಿಡಿಗೆ ಹಚ್ಚಿ ಮಾಡಿಸ್ತಿರ್ತಾರೆ, ಅಲ್ಲೇ ಸ್ವಲ್ಪ ವ್ಯವಸ್ಥೆ ಕೆಡೋದಲಿಕ್ಕೆ ಸಾಧ್ಯ ಐತಿ ಅಂಥವ್ರ ಕಡೆಯಿಂದ ಇರ್ಬೋದು. ಆದರೆ ಸ್ವತಃ ರೈತ ಯಾರ್ಯಾರು ಅದನ್ನು ಕೆಲಸ ಮಾಡ್ತಾರೆ, ಅವರು ಈ ಮಟ್ಟದ ಅಪಾಯಗಳನ್ನು ಈ ಮಟ್ಟದ ನಷ್ಟವನ್ನು ಅನುಭವಿಸಿಲ್ಲ ಖಂಡಿತವಾಗಿಯೂ ಕೂಡ. ಮತ್ತು ಅದರೊಳಗೆ ಅಪಾರವಾದಂಥ ನಂಬಿಕೆನೂ ಐತಿ, ಸರ್ ಈ ಸಲ ಹೋದ್ರೆ ಏನಾಯ್ತು ರೀ, ಒಂದು ಸಲ ಇನ್ನು ಮುಂದಿನ ಸಲ ಬರ್ತೈತಿ ನಮಗೆ, ಮೂರು ವರ್ಷದಾಗ ಒಂದು ಸಲ ಆದರೆ ಸಾಕು ನಮ್ಮ ಮನೆ ಹಿಡಿಸಲಾರ್ದಷ್ಟು ಬರ್ತೈತಿ ಅಂತ ತಿಳ್ಕೊಂಡು ಅಂತೇಳಿ ಅಂದು ಉದಾಹರಣೆಯೂ ಕೂಡ ಅದಾವೆ. ಈಗ ನೋಡಿರಿ, ಮೊನ್ನೆ ನಮ್ಮ ಕೃಷಿ ಭಾಗ್ಯ ಯೋಜನೆ ಕರ್ನಾಟಕ ಸರ್ಕಾರ ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮ, ಅದರಾಗ ಏನು ಮಾಡಿದರು, ಕೃಷಿ ಹೊಂಡ, ನೀವು 70 ಫೀಟ್ ಉದ್ದ 70 ಫೀಟ್ ಅಗಲ 10 ಅಡಿ ಆಳದ್ದು ಒಂದು ಕೃಷಿ ಹೊಂಡ ನಿರ್ಮಾಣ ಮಾಡ್ಕೊಂಡೆ ಅಂದರೆ ನಿನಗೊಂದು ಡೀಸೆಲ್ ಪಂಪ್ ಕೊಡಿಸ್ತೀವಿ, ಒಂದು ಸ್ಪ್ರಿಂಕ್ಲರ್ ಸೆಟ್ ಕೊಡಿಸ್ತೀವಿ ಅಂತ ತಿಳ್ಕೊಂಡಂದರು. ಈ ಸಲ ರೈತರು ಯಾರ್ಯಾರಿಗೆ ಐತಿ, ಇಲ್ಲಿ ನಮ್ಮ ದ್ಯಾಮಣ್ಣ ಜಮಖಂಡಿ ಅನ್ನೋರು ಇದ್ದರು, ಅವರು ತಾವು ಸ್ವಂತ ಮತ್ತು ಖರ್ಚು ಮಾಡ್ಕೊಂಡು 1 ಲಕ್ಷ ರೂಪಾಯಿ ಒಂದು ಕೆರೆ ನಿರ್ಮಾಣ ಮಾಡಿಕೊಂಡು 6 ಎಕರೆಗೆ ಹೆಸರು ಹಾಕಿ ಅದರೊಳಗೆ ಏನಿಲ್ಲ ಅಂತ ತಿಳ್ಕೊಂಡಂತಂದ್ರು ಮೊನ್ನೆ 5 ಚೀಲ ಹೆಸರು ತೊಗೊಂಡ್ರು. 5 ಚೀಲ ಹೆಸರು ಎದಕ್ಕಂದ್ರೆ ಹೊಂಡದೊಳಗೆ ಮಳೆಯಿಂದ ಸಂಗ್ರಹಗೊಂಡಿರ್ತಕ್ಕಂಥ ನೀರು ಆ ಡೀಸೆಲ್ ಪಂಪ್ನಿಂದ ಆ ಸ್ಪ್ರಿಂಕ್ಲರಿಗೆ ಹಚ್ಚಿ ಅವರು 2-3 ಸಲ ಕ್ರಿಟಿಕಲ್ ವಾಟ್ರಿಂಗ್ ಮಾಡಿದರು. ಅವರು ಆ ಸಂದಿಗ್ಧ ಪರಿಸ್ಥಿತಿ ಅದು ಬೇಕಾದಾಗ ಇವರು ಕೊಟ್ಟರು. ಹಾಗಾಗಿ ಅಷ್ಟರ ಬಂತು. ಹೇಳಿದರು ಅವರು 50,000 ಬಂತ್ರಿ 5 ಚೀಲ, ಅಷ್ಟರ ನನ್ನ ಕೆರೆ ತೋಡಿಸಿದ್ರೆ ಅರ್ಧ ಭಾಗರ ಖರ್ಚು ಆತಲ್ಲ ಹೋತಲ್ಲ ಅಂತ. ಭಾಳ ಮಂದಿ ಏನು ಮಾಡ್ತಾರೆ, ನಮ್ಮ ರೈತರು ವಡ್ಡ ಹಾಕಿಸ್ಕೊಂಡ್ರು, ಬಿಟ್ಟರು, ಡೀಸೆಲ್ ಪಂಪ್ ಸಕಾಲಕ್ಕೆ ತರಲಿಲ್ಲ, ಆ ಇನ್ನೊಂದು ಸ್ಪ್ರಿಂಕ್ಲರ್ ಸೆಟ್ ತರಲಿಲ್ಲ, ಅದನ್ನು ಹಂಗೆ ಬಿಟ್ಟುಕೊಟ್ಟು ಹೋಗಿಬಿಟ್ರು. ಇಂಥ ಹೊತ್ತಿನಾಗ ನೋಡಿರಿ, ಅದನ್ನೆಲ್ಲ ಬಿಟ್ಟುಕೊಟ್ಟು ಹೋಗಿದ್ದಕ್ಕೆ ಅವ್ರ ಪೀಕ್ ಬದುಕಿಸ್ಲಿಕ್ಕೆ ಆಗಲಿಲ್ಲ. ನಮ್ಮ ಕಡೆಯಲ್ಲಿ ನಮ್ಮ ಹಂತೆಗೆ ಇರತಕ್ಕಂಥ ಸಮಸ್ಯೆ ಇದರಿಂದ ನಾವು ಹೊರಗೆ ಬರೋದು ಯಾವಾಗ ಅಲ್ಲಿರ್ತಾವೆ. ಕೃಷಿ ಇಲಾಖೆಗೂ ಕೆಲವು ಸಮಸ್ಯೆಗಳದಾವೆ ತಾಂತ್ರಿಕ ತೊಡಕು. ಈಗ 50 ಮಂದಿ ರೈತರು ಸ್ಪ್ರಿಂಕ್ಲರ್ ಸೆಟ್ಟಿಗೆ ಆರ್ಡರ್ ಮಾಡಿರ್ತಾರೆ, ಎಲ್ಲರಿಗೂ ಅವ್ರಿಗೆ ಪೂರೈಕೆ ಮಾಡೋಕೆ ಆಗೋದಿಲ್ಲ. ಅವರೆಲ್ಲ ವಿನಾಯಿತಿ ಕೊಟ್ಟು ಅದನ್ನು ಮಾಡಿ ಸರ್ಕಾರದಿಂದ ಮತ್ತೆ ಅದಕ್ಕೆ ಹಣ ತೊಡಗಿಸಿ ಆ ಮೂಲಕವಾಗಿ ಅದನ್ನು ಬಟ್ವಾಡೆ ಮಾಡೋದು ಅಂತ ತಿಳ್ಕೊಂಡು ಅದು ಸ್ವಲ್ಪ ವಿಳಂಬ ಆಗುತ್ತೆ. ಆದರೆ ಉಳಿದವ್ರ ಮಾಡ್ಕೋಬೇಕಲ್ಲ, ಒಂದು 25 ಮಂದಿಯಾರ ಮಾಡ್ಕೋಬೇಕು, 10 ಮಂದಿಯಾರ ಮಾಡ್ಕೋಬೇಕು, ಆಗಲಿಲ್ಲ. ಆದರೆ ಇದೇ ಹೊತ್ತಿಗೆ ಇನ್ನೂ ಒಂದು ಚಮತ್ಕಾರ ಏನಾಗೈತಿ ಅಂತಂದರೆ, ರೈತರಿಗೆ ಈಗ ಮನವರಿಕೆ ಆತಿ ಸರ್ ಕೃಷಿ ಹೊಂಡಗಳ ಪ್ರಾಮುಖ್ಯತೆ ಏನೈತಪ್ಪ, ಅದರೊಳಗೆ ನೀರು ಸಂಗ್ರಹ ಆದ್ರಪ್ಪ ಅಂತಂದರೆ ತಜ್ಞರು ಹೇಳುವಂಗೆ ನಾವು ಡೀಸೆಲ್ ಎಂಜಿನ್ ಹಚ್ಚಿ ಸ್ಪ್ರಿಂಕ್ಲರ್ ಮೂಲಕವಾಗಿ ನಾವು ನಮ್ಮ ಪೀಕ್ಗಳನ್ನು ಬದುಕಿಸ್ಕೋಬೋದು. ಕೊನೆ ಪಕ್ಷ ನಾನು 25%ನಷ್ಟಾದರೂ ಕೂಡ ಪೈರನ್ನು ತಗೋಬಹುದು ಅಂತ ತಿಳ್ಕೊಂಡು ಅನ್ನೋದು ಮನವರಿಕೆಗೆ ಬಂದಾರೆ ಈಗ ರೈತರು. ಎಷ್ಟೋ ಮಂದಿ ಹಿಂಗೆ ಬಂದದ್ದನ್ನು ನೋಡಿದರು, ಓ ನಾನು ಈಗ ಮತ್ತೆ ಕೃಷಿ ಇಲಾಖೆಗಳು ರೈತ ಸಂಪರ್ಕ ಅಂತ ಹೇಳಿದ್ರು ಅದಕ್ಕೆ ಮುಗಿಬಿದ್ದಾರೆ. ದೊಡ್ಡ ದೊಡ್ಡ ನಮ್ಮ ಕೃಷಿ ಹೊಂಡಗಳನ್ನ ಮಾಡಿರಿ, ನಮ್ಮದು ಬಿಲ್ ಮಾಡಿಸ್ರಿ, ಆ ಸ್ಪ್ರಿಂಕ್ಲರ್ ಸೆಟ್ ಕೊಡ್ರಿ, ಅದಕ್ಕೆ ಆರ್ಡರ್ ಮಾಡಿಸ್ರಿ ಇದು ಅಂತ ತಿಳ್ಕೊಂಡು ಅಂತೇಳಿ. ಇದು ಒಂದು ಆಶಾದಾಯಕವಾಗಿರ್ತಕ್ಕಂಥ ಬೆಳವಣಿಗೆ ಸರ್. ಅದಕ್ಕೆ ಎಲ್ಲವೂ ಕೂಡ ಈ ಸಂಕೀರ್ಣವಾದಂಥ ಸಮಸ್ಯೆಯೊಳಗೆ ಬಗೆಹರಿಸ್ಕೊಳ್ಳೋದ್ರಾಗ ನಾವೆಲ್ಲರೂ ಕೂಡಿಕೊಂಡು ಇದ್ರಪ್ಪ ಅಂತಂದ್ರೆ ಮುಖ್ಯವಾಗಿ ರೈತ ನನ್ನ ಬಗ್ಗೆ ನಾನು ಕಾಳಜಿ ಮಾಡೋದು, ನಾನು ಈ ವ್ಯವಸ್ಥೆಯೊಳಗೆ ನನ್ನನ್ನು ನಾನು ಹೇಗೆ ಪಾರು ಮಾಡ್ಕೋಬೋದು ಸಾತ್ವಿಕವಾದಂಥ ರೀತಿಯೊಳಗೆ ಅನ್ನೋದನ್ನು ಆಲೋಚನೆ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಶ್ರಮ ಹಾಕಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಬಂಡವಾಳನ್ನು ಕೂಡಿಸ್ಕೊಂಡು ಆ ರೀತಿ ಜಾಣ್ಮೆಯಿಂದ ಒಕ್ಕಲುತನ ಮಾಡಿದರೆ ಖಂಡಿತವಾಗಿಯೂ ಕೂಡ ಈ ಬಗೆಯ ಅಪಾಯಗಳಿಗೆ ನಮ್ಮ ರೈತ ತುತ್ತಾಗಲಾರ. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಕುರಿತು ಶ್ರೀ ರವಿತೇಜ ಅಬ್ಬಿಗೇರಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಅರುಣ್ ನಾಯಕ್. ಈಗ ಕೇಳಿ ಬಿಕೆ ರಮೇಶ್ ಅವರಿಂದ ರೈತರಿಗೆ ಸಲಹೆ. ಹೈನು ರಾಸುಗಳಲ್ಲಿ ಅಧಿಕ ಹಾಲಿನ ಇಳುವರಿಗಾಗಿ ಉತ್ತಮ ಗುಣಮಟ್ಟದ ಹಸಿರು ಮೇವು ಅತ್ಯವಶ್ಯಕವಾಗಿರುತ್ತದೆ. ಹಸಿರು ಮೇವನ್ನು ನೀಡುವಾಗ ಶೇಕಡ 55% ಏಕದಳ ಮೇವು ಹಾಗೂ ಶೇಕಡ 35% ದ್ವಿದಳ ಮೇವನ್ನು ನೀಡಿದರೆ ಸಮತೋಲನ ಆಹಾರ ನೀಡಿದಂತಾಗುತ್ತದೆ. ಏಕದಳ ಮೇವುಗಳಲ್ಲಿ ಮೇವಿನ ಮೆಕ್ಕೆಜೋಳ, ಜೋಳ, ಹೈಬ್ರಿಡ್ ನೇಪಿಯರ್, ಗಿನಿ ಹುಲ್ಲು ಉತ್ತಮ ಬೆಳೆಗಳಾದರೆ ದ್ವಿದಳ ಮೇವಾಗಿ ಕುದುರೆ ಮೆಂತೆ, ಸ್ಟೈಲೋಸ್ಯಾಂಥಸ್ ಅಥವಾ ಡೆಸ್ಮ್ಯಾಂಥಸ್ ಅಂದರೆ ಹೆಜ್ ಲ್ಯೂಸರ್ನನ್ನು ಬಳಸಬಹುದಾಗಿದೆ. ಆಗಷ್ಟೇ ಹುಟ್ಟಿದ ಕರುಗಳಿಗೆ ಹುಟ್ಟಿದ 1/2 ಗಂಟೆಯೊಳಗಾಗಿ ಗಿಣ್ಣದ ಹಾಲನ್ನು ಕುಡಿಸಬೇಕು. ಮೊದಲ ದಿನ 5-6 ಬಾರಿ ಗಿಣ್ಣದ ಹಾಲನ್ನು ಕುಡಿಸುವುದರಿಂದ ಕರುಗಳ ರೋಗ ನಿರೋಧಕ ಶಕ್ತಿ ಹೆಚ್ಚುವುದಲ್ಲದೆ ದೇಹ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ. ಕೊಟ್ಟಿಗೆಯನ್ನು ಸದಾಕಾಲ ಸ್ವಚ್ಛವಾಗಿಟ್ಟು ನೆಲ ಒಣಗಿರುವಂತೆ ನೋಡಿಕೊಳ್ಳುವುದರಿಂದ ಕೆಚ್ಚಲು ಬಾವಿನ ಸಮಸ್ಯೆ ಬಾರದಂತೆ ನೋಡಿಕೊಳ್ಳಬಹುದು. ಶುದ್ಧ ಗಾಳಿ, ಬೆಳಕು ಹಾಗೂ ಸ್ವಚ್ಛ ಕೊಟ್ಟಿಗೆ ಮತ್ತು ಆರಾಮದಾಯಕ ಸ್ಥಳಾವಕಾಶ ನೀಡುವುದರಿಂದ ಹೈನು ರಾಸುಗಳಲ್ಲಿ ಹೆಚ್ಚಿನ ಹಾಲಿನ ಇಳುವರಿಯನ್ನು ನಿರೀಕ್ಷಿಸಬಹುದಾಗಿದೆ. ಸೊಳ್ಳೆ ಕಡಿತದಿಂದ ರಾಸುಗಳನ್ನು ಪಾರು ಮಾಡಲು ಸೊಳ್ಳೆ ಪರದೆಗಳನ್ನು ಉಪಯೋಗಿಸಿ. ಸೊಳ್ಳೆ ಪರದೆಗಳ ಬಳಕೆಯಿಂದ ಹಾಲಿನ ಇಳುವರಿ ಹೆಚ್ಚುವುದಲ್ಲದೆ ಗುಣಮಟ್ಟವೂ ಹೆಚ್ಚಾಗುವುದು ಅಧ್ಯಯನಗಳಿಂದ ತಿಳಿದು ಬಂದಿದೆ. ಕಾಲುಬಾಯಿ ರೋಗದ ವಿರುದ್ಧ ನಿಯಮಿತವಾಗಿ ಅಂದರೆ 6 ತಿಂಗಳಿಗೊಮ್ಮೆಯಂತೆ ಲಸಿಕೆ ಹಾಕಿಸುವುದರಿಂದ ರಾಸುಗಳನ್ನು ಈ ರೋಗದಿಂದ ರಕ್ಷಿಸಬಹುದಾಗಿದೆ. ವಿವಿಧ ಕುರಿ ರೋಗಗಳ ವಿರುದ್ಧ ಪಶುವೈದ್ಯರ ಸಲಹೆಯಂತೆ ಋತುಮಾನಕ್ಕೆ ಅನುಗುಣವಾಗಿ ಲಸಿಕೆ ಹಾಕಿಸಿಕೊಳ್ಳುವುದರಿಂದ ಕುರಿಗಾರರು ಹೆಚ್ಚಿನ ಲಾಭವನ್ನು ನಿರೀಕ್ಷಿಸಬಹುದು. ಕಟ್ಟಿ ಮೇಯಿಸುವ ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆ ಮಾಡುವುದರಿಂದ ಹೆಚ್ಚಿನ ಆದಾಯ ಪಡೆಯಬಹುದಾಗಿದ್ದು ನಿರುದ್ಯೋಗಿ ಯುವಕರಿಗೆ ಈ ಒಂದು ಪದ್ಧತಿ ಉತ್ತಮ ಉದ್ಯೋಗಾವಕಾಶವನ್ನು ಒದಗಿಸಬಲ್ಲದು. ಕಟ್ಟಿ ಮೇಯಿಸುವ ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆ ಮಾಡಲು ನಮ್ಮದೇ ಭಾಗದ ತಳಿಯಾದ ಕೆಂಗುರಿ ಅಥವಾ ಸಿಂಧನೂರು ಕುರಿ ತಳಿಯು ಉತ್ತಮ ಕುರಿ ತಳಿಯಾಗಿದೆ. ಇದುವರೆಗೆ ಬಿಕೆ ರಮೇಶ್ ಅವರಿಂದ ರೈತರಿಗೆ ಸಲಹೆಯನ್ನು ಕೇಳಿದಿರಿ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಲವತ್ತೈದು ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತ ಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ ಇಲ್ಲವೇ 3 ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತ ಭಾಗ್ಯ ಯೋಜನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ಮಾಘ ಫಾಲ್ಗುಣ ಮಾಸ ಶಿಶಿರ ಋತು, ಜನವರಿ ಮಾರ್ಚ್ ಮಧ್ಯೆ ಹಾಲು ತುಪ್ಪ ಎಣ್ಣೆ ಅಕ್ಕಿಗಳಿಂದ ತಯಾರಿಸಿದ ಆಹಾರ ಅತ್ಯುತ್ತಮ. ಶೀತ ಹೆಚ್ಚು ಜೊತೆಗೆ ಒಣಹವೆ, ಖಾರದ ಆಹಾರ ಕಹಿ ಒಗರು ಪದಾರ್ಥ ವರ್ಜಿಸಿ, ತಂಪು ಪಾನೀಯ ನಿಷಿದ್ಧ, ಬಿಸಿನೀರು ಸೇವನೆ ದೇಹಕ್ಕೆ ಅಭ್ಯಂಜನ ವ್ಯಾಯಾಮ ಅತಿ ಉತ್ತಮ. ಉತ್ತಮ ಆಹಾರ ಪದ್ಧತಿ ಶಿಶಿರ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಪ್ರಕಟಣೆಗಳನ್ನು ಕೇಳಿದಿರಿ. ಈಗ ಕೆಲವು ರೈತ ಗೀತೆಗಳನ್ನು ಕೇಳೋಣ. ಹೋಗೋಣ ಬರ್ತೀಯ ಚಂದಿರ ನೆಡೆಗೆ, ಚಂದಿರ ನೆಡೆಗೆ ಅರಳ ತೈತಿ ಮಲ್ಲಿಗೆ